ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪಕ್ಷಿಯೋ ಸೇ ಹಮ್ ಖೇತ್ ಬಚಾ ಲೇತೆ ಹೇ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾಯೆ. ಮತಲಬ್ ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೇ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೇ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಭೀ. ಪಹಲಿ ವಾಲಿ ಬಾತ್ ಕಹಾ, ಪರಂತು ಸಬ್ ಯೇ ಡಾಲೆ ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ. ಸಚ್ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ. ठीक है भाई, मैं भी आज तो जैविक खेती शुरू करूंगा. माटी से प्रेम की परंपरा है परंपरागत खेती. ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ ಶೇಕಡಾ 94ಕ್ಕಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್ 19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ, ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಬೆಳೆ ಸಮೀಕ್ಷೆಯ ಪ್ರಯೋಜನಗಳು ಹಾಗೂ ವಿಧಾನಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ಡಾ ಎಚ್ಬಿ ಮಧುಲತಾ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಸಮೀಪ ಇರುವಂತಹ ನಾಗನಹಳ್ಳಿಯಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಎಚ್ ಬಿ ಮಧುಲತಾ ಅವರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಬೆಳೆ ಸಮೀಕ್ಷೆ ಕಾರ್ಯಕ್ಕೆ ರೈತರು ಸೇರಿದ ಹಾಗೆ ಆ ಒಂದು ಕೃಷಿ ಕುಟುಂಬದ ಸದಸ್ಯರು ಸಹ ಭಾಗವಹಿಸಿ ಅವರು ಈಗ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಪ್ರದೇಶದ ವಿವರಗಳನ್ನು ಇಲಾಖೆಗೆ ಸಂಬಂಧಪಟ್ಟ ಒಂದು ಬ್ಯಾಂಕ್ಗಳಿಗೆ ಆಗಲಿ ನೀಡುವಂತಹ ಒಂದು ಅನಿವಾರ್ಯತೆ ಇರೋದ್ರಿಂದ ಆ ರೀತಿಯ ಕೆಲಸ ಕಾರ್ಯಗಳು ನಡೀತಾ ಇದೆ. ಇದು ರೈತರಿಗೆ ಒಂದು ದಾಖಲೆಯನ್ನು ಮಾಡಿಕೊಳ್ಳೋದಕ್ಕೆ ದಾಖಲೀಕರಣದ ಒಂದು ಪ್ರಕ್ರಿಯೆಯಲ್ಲಿ ಅವರು ಭಾಗವಹಿಸುವಿಕೆಯಲ್ಲಿ ಅದರಿಂದ ಪ್ರಯೋಜನಗಳನ್ನು ಮುಂದಿನ ದಿನಗಳಲ್ಲಿ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಲತಾ ಅವರೇ ಹೇಳಿ, ಈ ಬೆಳೆ ಸಮೀಕ್ಷೆ ಕಾರ್ಯಕ್ರಮದಿಂದ ಒಬ್ಬ ರೈತನಾಗಿ ನಾನು ಯೋಚನೆ ಮಾಡುವಾಗ ನನಗೆ ಏನೆಲ್ಲ ಅನುಕೂಲತೆಗಳನ್ನು ಈ ಒಂದು ಸಮೀಕ್ಷೆಯಿಂದ ಸಾಧ್ಯ ಆಗುತ್ತೆ? ನಮಸ್ಕಾರ ಸರ್. ಮೊದಲಿಗೆ ರೈತರಿಗೆ ಏನು ಪ್ರಯೋಜನಗಳಿದೆ ಅನ್ನೋದು ತಿಳಿಯೋ ಮೊದಲು ಬೆಳೆ ಸಮೀಕ್ಷೆ ಅಂದ್ರೇನು ಅನ್ನೋದನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಬೆಳೆ ಸಮೀಕ್ಷೆ ಅಂತ ಏನು ಅಂದರೆ, ಪ್ರತಿ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದಂಥ ಬೆಳೆಗಳ ವಿವರಗಳನ್ನು ಅವುಗಳ ವಿಸ್ತೀರ್ಣ ಆವರಿಸಿರುವ ವಿಸ್ತೀರ್ಣದೊಂದಿಗೆ GPS ಆಧಾರಿತ ಛಾಯಾಚಿತ್ರವನ್ನು ಈ ಒಂದು ಮೊಬೈಲ್ ಆ್ಯಪ್ ಮೂಲಕ ದಾಖಲು ಮಾಡುವ ಪ್ರಕ್ರಿಯೆಯನ್ನು ನಾವು ಬೆಳೆ ಸಮೀಕ್ಷೆ ಅಂತ ಹೇಳ್ತೇವೆ. ಈ ಒಂದು ಬೆಳೆ ಸಮೀಕ್ಷೆ 2017-18 ಸಾಲಿನಲ್ಲಿ ನಮ್ಮ ದೇಶದಲ್ಲಿ ಪ್ರಥಮವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಲಾಯಿತು ಅನ್ನೋದು ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಏನು ಈ 2017-18 ಈ ಪ್ರಕ್ರಿಯೆ ಪ್ರಾರಂಭ ಆಯಿತು, 19-20 ಸಾಲಿನಿಂದ ಈ ಒಂದು ಬೆಳೆ ಸಮೀಕ್ಷೆ ದತ್ತಾಂಶವನ್ನು ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಅನುಷ್ಠಾನಕ್ಕೆ ಸಲುವಾಗಿ ಈ ಒಂದು ದತ್ತಾಂಶವನ್ನು ಬಳಸ್ಕೊಳ್ಳಕ್ಕೆ ಪ್ರಾರಂಭ ಮಾಡಲಾಯಿತು. ನಂತರ ಈ ಒಂದು ಸಮೀಕ್ಷೆನ ನಾವು ಯಾಕೆ ಮಾಡಿಸ್ಬೇಕು, ಮಾಡಿಸ್ಲಿಲ್ಲ ಅಂದರೆ ಏನು ತೊಂದರೆಗಳಾಗುತ್ತೆ ಅಂತ ರೈತರು ಪ್ರಶ್ನೆಗಳನ್ನ ಮುಂದಿಡ್ತಿರ್ತಾರೆ. ಈ ಒಂದು ಬೆಳೆ ಸಮೀಕ್ಷೆ ಮಹತ್ವ ಏನು ಅಂತ ಹೇಳಿದ್ರೆ, ಈಗ ಅಕಾಲಿಕ ಮಳೆ ಬರ್ಬೋದು, ಹೆಚ್ಚಿನ ಮಳೆ ಆದಂತಹ ಸಂದರ್ಭದಲ್ಲಿ ಪ್ರವಾಹ ಉಂಟಾಗಿ ಬೆಳೆ ಹಾನಿ ಸಂಭವಿಸುತ್ತೆ. ಅದೇ ರೀತಿ ಮಳೆ ಆಗದೇ ಇರುವಂತಹ ಸಂದರ್ಭದಲ್ಲೂ ಕೂಡ, ಅನಾವೃಷ್ಟಿ ಸಂದರ್ಭದಲ್ಲೂ ಕೂಡ ಬರಗಾಲ ಉಂಟಾದ ಪರಿಸ್ಥಿತಿಯಲ್ಲಿ ಬೆಳೆ ಹಾನಿ ಆಗುವಂತಹ ಸಂದರ್ಭ ಇರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಏನು ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಮತ್ತು ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಈ ಒಂದು ಅನುದಾನ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ರೈತರಿಗೆ ಏನು ಪರಿಹಾರ ಘೋಷಣೆ ಮಾಡಿರ್ತಾರೆ, ಅಂತ ಸಂದರ್ಭದಲ್ಲಿ ಅಲ್ಲಿ ಜಮೀನಲ್ಲಿ ಬೆಳೆ ಇರೋದಿಲ್ಲ.

ಫಾರ್ಮರ್ ಕ್ರಾಪ್ ಸರ್ವೆ ಆಪ್ 2021-22 ಅಂತ ನಮೂದು ಮಾಡಿದ್ರೆ ಆ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡಿದ ನಂತರ ಅದು ನೆಕ್ಸ್ಟ್ ಏನು ಕೇಳುತ್ತೆ ಅಂತ ಅಂದ್ರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ಒರಿಜಿನಲ್ ಆಧಾರ್ ಕಾರ್ಡ್ ನ ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಆ ಒಂದು ಆಪ್ ಅಲ್ಲಿ ನೀವು ಆ ಸ್ಕ್ಯಾನರ್ ಕೊಟ್ಟಿರ್ತಾರೆ, ಆ ಸ್ಕ್ಯಾನರ್ ಕೆಳಗಡೆ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನ ಹಿಡಿದಂತ ಸಂದರ್ಭದಲ್ಲಿ ನಿಮ್ಮ ಏನು ನಿಮ್ಮ ಹೆಸರು, ಊರು, ಜಿಲ್ಲೆ ಮತ್ತೆ ತಾಲೂಕು ಅದು ಎಲ್ಲ ಅಲ್ಲೇ ನಿಮಗೆ ದಾಖಲೀಕರಣ ಆಗುತ್ತೆ. ಅದಾದ ನಂತರ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಅಲ್ಲಿ ನಮೂದು ಮಾಡಿದ್ರೆ ಆ ಒಂದು ಮೊಬೈಲ್ ಸಂಖ್ಯೆಗೆ ಒಂದು OTP ಒನ್ ಟೈಮ್ ಪಾಸ್ವರ್ಡ್ ಅಂತ ಹೇಳಿ ನಿಮ್ಮ ಏನು ಇದು ಮೊಬೈಲ್ ಸಂಖ್ಯೆ ನೀಡಿರ್ತೀರಾ ಆ ಒಂದು ಸಂಖ್ಯೆಗೆ OTP ಬರುತ್ತೆ. ಆ OTP ನ ನೀವು ಎಂಟ್ರಿ ಮಾಡಿದ್ರೆ ಅಂದ್ರೆ ನಮೂದು ಮಾಡಿದ್ರೆ ನಿಮ್ಮ ಒಂದು ವಿವರಗಳು ಅಲ್ಲಿ ನೋಂದಣಿ ಆಗುತ್ತೆ. ಮತ್ತು ಬಳಕೆದಾರರ ID ಏನು ಈ ಒಂದು ಮೊಬೈಲ್ ನಂಬರ್ ಇದೆ, ನೀವು ಮೊಬೈಲ್ ನಂಬರ್ ಕೊಟ್ಟು OTP ಪಡಿತೀರಾ ಆ ಒಂದು ಮೊಬೈಲ್ ನಂಬರ್ನ ಬಳಕೆದಾರರ ID ಆಗಿ ನೀವು ಬಳಸೋದ್ರಿಂದ ಅದು ಮುಂದಿನ ಒಂದು ಸೂಚನೆಗಳನ್ನ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಅದು ಏನು ಒಂದು ಆಪ್ಷನ್ ಬರುತ್ತೆ ಅಂತ ಹೇಳಿದ್ರೆ, ಡೌನ್ಲೋಡ್ ಮಾಸ್ಟರ್ ವಿವರ, ಡೌನ್ಲೋಡ್ ಪಹಣಿ ವಿವರ ಮತ್ತು ಬೆಳೆ ಸಮೀಕ್ಷೆ ಆರಂಭಿಸು, ಅಪ್ಲೋಡ್ ವರದಿ ಮತ್ತು ಬಾಕಿ ಸಮೀಕ್ಷೆ ವಿವರ, ಈ ರೀತಿ ಒಂದು ಅಲ್ಲಿ ಆಪ್ಷನ್ಗಳು ನಿಮಗೆ ತೆರ್ಕೊಳ್ತಾ ಹೋಗುತ್ತೆ. ಮೊದಲನೇದಾಗಿ ನೀವೇನ್ ಮಾಡ್ಬೇಕಂತಂದ್ರೆ ಡೌನ್ಲೋಡ್ ಮಾಸ್ಟರ್ ವಿವರ ಅಂತ ಕೊಡ್ತೀರಾ ಮತ್ತೆ ಡೌನ್ಲೋಡ್ ಪಹಣಿ ವಿವರ, ಈ ಎರಡು ಒಂದು ಪ್ರಕ್ರಿಯೆನ ಮಾಡಬೇಕಾದಂತ ಸಂದರ್ಭದಲ್ಲಿ ಇಂಟರ್ನೆಟ್ ಲಭ್ಯತೆ ಇರಬೇಕಾದದ್ದು ಕಡ್ಡಾಯ. ಅಕಸ್ಮಾತ್ ನಿಮ್ಮಲ್ಲಿ ಇಂಟರ್ನೆಟ್ ಲಭ್ಯತೆ ಇಲ್ಲ ಅಂತಂದ್ರೆ ಅದು ಡೌನ್ಲೋಡ್ ಆಗೋದಿಲ್ಲ. ನೀವು ಇವೆರಡು ಪ್ರಕ್ರಿಯೆಗಳನ್ನ ಮನೆಯಲ್ಲೇ ಕೂತು, ಇಂಟರ್ನೆಟ್ ಎಲ್ಲೂ ಲಭ್ಯತೆ ಇರುತ್ತೆ ಅದು ಅವೆರಡು ಪ್ರಕ್ರಿಯೆನೂ ಮನೆಯಲ್ಲೇ ಕೂತು ಸಂಪೂರ್ಣಗೊಳಿಸಬಹುದು. ನೆಕ್ಸ್ಟ್ ಏನು ಬೆಳೆ ಸಮೀಕ್ಷೆ ಆರಂಭಿಸುವಂತ ಒಂದು ಪ್ರಕ್ರಿಯೆ ಬರುತ್ತೆ, ಆ ಒಂದು ಬೆಳೆ ಸಮೀಕ್ಷೆ ನೀವು ಮನೆಯಲ್ಲೇ ಕೂತು ಮಾಡಬಹುದಾ ಅಂತ ಕೇಳ್ಬೋದು. ಖಂಡಿತವಾಗೂ ನೀವು ಮನೆಯಲ್ಲೇ ಕೂತು ಬೆಳೆ ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಏನು ಬೆಳೆ ಬೆಳೆದಿದ್ದೀರಾ, ನಿಮ್ದು ಜಮೀನಲ್ಲಿದೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ನೀವು GPS ಲೊಕೇಶನ್ ಆನ್ ಮಾಡಬೇಕು. GPS ಲೊಕೇಶನ್ ಆನ್ ಮಾಡಿಕೊಂಡು ಇದಕ್ಕೆ ಇಂಟರ್ನೆಟ್ ಬೇಕಾಗಿರೋದಿಲ್ಲ. ನಂತರ ನಿಮ್ಮ ಒಂದು ನಾನೀಗ ಮುಂದಿನ ಹಂತಗಳನ್ನ ಹೇಳ್ತೀನಿ, ಆ ಹಂತಗಳನ್ನ ನೀವು ವಿಧಾನಗಳನ್ನ ಪಾಲಿಸ್ತಾ ಹೋಗ್ಬೇಕು. ಮೊದಲನೇದಾಗಿ ನಿಮ್ಮ ಜಮೀನಲ್ಲಿ ಕೃಷಿಯೇತರ ಏನು ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಮನೆ ಇರ್ಬೋದು, ಕೊಟ್ಟಿಗೆ ಇರ್ಬೋದು ಅಥವಾ ಬಾವಿ, ಕೃಷಿ ಹೊಂಡ, ಈ ರೀತಿ ಒಂದು ಏನಾದರೂ ರಚನೆಗಳಿದ್ರೆ ಅದು ನಿಮ್ಮ ಕೃಷಿಯೇತರ ಅಂತ ಹೇಳಿ ದಾಖಲು ಮಾಡಬೇಕಾಗುತ್ತೆ. ಆ ಕೃಷಿಯೇತರ ಮನೆ ಈಗ ಉದಾಹರಣೆಗೆ ಒಂದು ಗುಂಟೆ ಇತ್ತು ಅಂತ ಪಕ್ಷದಲ್ಲಿ ಕೃಷಿಯೇತರ ಅಂತ ಹೇಳಿ ಅದು ವಿಸ್ತೀರ್ಣ ಒಂದು ಗುಂಟೆ ಅಂತ ಹೇಳಿ ದಾಖಲು ಮಾಡಿ ನೆಕ್ಸ್ಟ್ ಅದು ಛಾಯಾಚಿತ್ರ ತೆಗಿಲಿಕ್ಕೆ ನಿಮಗೆ ಅವಕಾಶ ನೀಡುತ್ತೆ. ಅದಾದ ನಂತರ ನೀವು ಕಡ್ಡಾಯವಾಗಿ ಆ ಒಂದು ಸ್ಥಳದಲ್ಲಿ ರೈತರನ್ನ ನಿಲ್ಲಿಸಿ ನೀವು ಛಾಯಾಚಿತ್ರವನ್ನ ದಾಖಲು ಮಾಡಬೇಕು. ಛಾಯಾಚಿತ್ರ ದಾಖಲಾದ ನಂತರ ಅದು ಛಾಯಾಚಿತ್ರದ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಮಾಹಿತಿ ಉಳಿಸಿ ಮತ್ತೆ ಛಾಯಾಚಿತ್ರ ಉಳಿಸಲಾಗಿದೆ ಅಂತೇಳಿ ಒಂದು ಟೇಬಲ್ ಬರುತ್ತೆ. ಆ ಒಂದು ಟೇಬಲ್ನಲ್ಲಿ ಕೃಷಿಯೇತರ ಒಂದು ಗುಂಟೆ ಪ್ರದೇಶ ಅಂತ ಹೇಳಿ ಅದು ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಕೃಷಿಯೇತರ ಆಯ್ತು, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನೀವು ಕೇಳ್ಬೋದು. ಕೃಷಿಯೇತರ ಆದ ನಂತರ ನಿಮ್ಮ ಜಮೀನಲ್ಲಿ ಏನಾದರೂ ಪಾಳು ಜಮೀನಿದ್ರೆ, ಪಾಳು ಬಿಟ್ಟಿದ್ರೆ ಅಂತದ್ದನ್ನು ಕೂಡ ನೀವು ದಾಖಲು ಮಾಡಬೇಕು. ಈಗ ನಾವು ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಎರಡು ಗುಂಟೆ ಅವರು ರೈತರು ಖಾಲಿ ಬಿಟ್ಟಿದ್ರು. ಅದೇ ಒಂದು ಎರಡು ಗುಂಟೆ ಜಮೀನಲ್ಲಿ ಆ ರೈತರನ್ನ ನಿಲ್ಲಿಸಿ ನಾನೀಗ ಏನ್ ಹೇಳಿದೆ ಆ ವಿಸ್ತೀರ್ಣ ದಾಖಲು ಮಾಡಬೇಕು. ನಂತರ ಛಾಯಾಚಿತ್ರವನ್ನ ತೆಗೆದು ಅದನ್ನ ಮಾಹಿತಿ ಸೇರಿಸಿ ಅಂತ ಕೊಟ್ರೆ ಆ ಒಂದು ಟೇಬಲ್ ಫಾರ್ಮ್ ಅಲ್ಲಿ ನಿಮಗೆ ಅದು ಮಾಹಿತಿ ದಾಖಲಾಗ್ತಾ ಹೋಗುತ್ತೆ. ನಂತರದ ಹಂತದಲ್ಲಿ ಬೆಳೆ ಕಟಾವಾದ ಪ್ರದೇಶವಿದೆಯೇ ಅನ್ನೋ ಒಂದು ಅಲ್ಲಿ ಪ್ರಶ್ನೆಯನ್ನ ಕೇಳುತ್ತೆ. ಅವಾಗ ನೀವೇನ್ ಮಾಡ್ಬೇಕಂತಂದ್ರೆ ಈಗ ಉದಾಹರಣೆಗೆ ಪೂರ್ವ ಮುಂಗಾರು ಬೆಳೆಗಳು ಕಟಾವ್ ಆಗೋಗಿರುತ್ತೆ, ಹೆಸರು, ಉದ್ದು, ಅಲಸಂದೆ. ಅವಾಗ ಬೆಳೆ ಕಟಾವ್ ಪ್ರದೇಶ ಇದೆ ಅಂತ ಹೇಳಿ ಯಾವ ಒಂದು ಬೆಳೆನ ನೀವು ಈ ಹಿಂದೆ ಬೆಳೆದಿದ್ರಿ ಅದನ್ನ ಕೂಡ ನೀವು ದಾಖಲು ಮಾಡ್ಲಿಕ್ಕೆ ಅವಕಾಶವನ್ನು ನೀಡಿದರೆ ಇದನ್ನು ನೀವು ಬಳಸ್ಕೋಬೇಕು. ಇದೆಲ್ಲ ಒಂದು ಪ್ರಕ್ರಿಯೆ ಮುಗಿದ ನಂತರ ಏನು ನೀವು ಬೆಳೆನ ಬೆಳೆದಿರ್ತೀರಾ ಆ ಒಂದು ಜಾಗಕ್ಕೆ ಬರ್ತೀರಾ, ಅಲ್ಲಿ ಮೊದಲನೇದಾಗಿ ಏನ್ ಮಾಡ್ಬೇಕಂತಂದ್ರೆ ಬಹುವಾರ್ಷಿಕ ಬೆಳೆಗಳು, ಉದಾಹರಣೆಗೆ ಹೇಳ್ಬೇಕಂದ್ರೆ ಅಡಿಕೆ, ತೆಂಗು ಅಥವಾ ಅರಣ್ಯ ಬೆಳೆಗಳು ಇದ್ದಂತ ಸಂದರ್ಭದಲ್ಲಿ ಮೊದಲಿಗೆ ನೀವು ಬಹುವಾರ್ಷಿಕ ಬೆಳೆಗಳನ್ನ ದಾಖಲು ಮಾಡಬೇಕಾಗುತ್ತೆ. ಬಹುವಾರ್ಷಿಕ ಬೆಳೆಗಳನ್ನ ದಾಖಲು ಮಾಡಬೇಕಾದಂತ ಸಂದರ್ಭದಲ್ಲಿ ಗಿಡಗಳ ಸಂಖ್ಯೆನ ನೀವು ಮೊದಲು ನಮೂದು ಮಾಡಬೇಕಾಗುತ್ತೆ. ಉದಾಹರಣೆಗೆ ತೆಂಗು 1 ಎಕರೆ ಪ್ರದೇಶದಲ್ಲಿ 40 ಗಿಡಗಳ ಸಂಖ್ಯೆ ಬರುತ್ತೆ, 40 ಅಂತ ನಮೂದು ಮಾಡಬೇಕು. ಗಿಡಗಳ ಸಂಖ್ಯೆ ಹಾಕಿದ ನಂತರ ಈ ಒಂದು ಬೆಳೆ ಫಸಲಿಗೆ ಬಂದಿದೆಯಾ ಇಲ್ವಾ ಅನ್ನೋದನ್ನ ಅದು ಸೂಚಿಸುತ್ತೆ. ಅವಾಗ ನೀವು ಅದು ಏನಿದೆ ನಿಮ್ಮ ಜಮೀನಿನಲ್ಲಿ ಪರಿಸ್ಥಿತಿ ಏನಿದೆ ಅದನ್ನ ದಾಖಲು ಮಾಡಬೇಕು. ಅದರ ನಂತರ ಈ ಒಂದು ಜಮೀನಿನಲ್ಲಿ ನೀರಾವರಿ ಇದೆಯಾ, ನೀರಾವರಿ ಮೂಲ ಯಾವುದು, ಕೆರೆನ, ಬಾವಿನ, ಕೊಳವೆ ಬಾವಿನ ಅನ್ನೋ ಒಂದು ಆಪ್ಷನ್ ಕೇಳುತ್ತೆ. ಅಲ್ಲಿ ನಿಮ್ದು ಏನಿದೆ ಈಗ ಕೊಳವೆ ಬಾವಿ ಇದ್ರೆ ಕೊಳವೆ ಬಾವಿ, ಕೆರೆ ಇದ್ರೆ ಕೆರೆ, ಈ ರೀತಿ ಒಂದು ನೀವು ನಮೂದು ಮಾಡ್ತಾ ಹೋದಂತ ಪಕ್ಷದಲ್ಲಿ ಆ ಒಂದು ಬೆಳೆಯ ಛಾಯಾಚಿತ್ರವನ್ನ ಅದು ಏನಂತಂದ್ರೆ ರೈತರು ಕಡ್ಡಾಯವಾಗಿ ಆ ಒಂದು ಛಾಯಾಚಿತ್ರ ತೆಗೆಯುವಂತ ಸಂದರ್ಭದಲ್ಲಿ ಹಾಜರಿರಬೇಕು. ಒಂದು ಛಾಯಾಚಿತ್ರ ತೆಗೆದ ನಂತರ ನಿಮ್ದು ಮಾಹಿತಿ ಅಲ್ಲಿ ದಾಖಲಾಗ್ತಾ ಹೋಗುತ್ತೆ. ಈ ರೀತಿ ರೈತರು ತಮ್ಮ ಜಮೀನಲ್ಲಿ ನೆಕ್ಸ್ಟ್ ಈಗ ತೆಂಗು ಆಯ್ತು, ಬಹುವಾರ್ಷಿಕ ಬೆಳೆಗಳಾಯ್ತು, ಈಗ ಅಲಸಂದೆ, ಹೆಸರು, ಉದ್ದು ಅಥವಾ ಮುಸ್ಕಿನ ಜೋಳ, ಈ ರೀತಿ ಬೆಳೆ ಬೆಳೆದಾಗ ಬಿತ್ತನೆ ಸಮಯನ ಕೇಳುತ್ತೆ.